ಸುಮೇಧ ಸೌಖ್ಯ ಸರಣಿ ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಬೆಂಗಳೂರು ಆಕಾಶವಾಣಿಯಲ್ಲಿ, 9:02 101.3 ಎಫ್ಎಂ ರೈನ್ಬೋದಲ್ಲಿ ಪ್ರಸಾರ ಸುಮೇಧ ಸೌಖ್ಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ. ಆಕಾಶವಾಣಿ ಕೃಷಿರಂಗ. ನಾಡಿನ ಸಮಸ್ತ ರೈತ ಬಾಂಧವರಿಗೆ ಆತ್ಮೀಯ ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9 ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರು ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಾಂಧವರೇ, ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ, ಆಲೂಗೆಡ್ಡೆ ಬೆಳೆಗೆ ಬರುವ ರೋಗಗಳು ಮತ್ತು ನಿಯಂತ್ರಣ, ಈ ಕುರಿತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಸಸ್ಯ ರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ನೂರುಲ್ಲಾ ಹಾವೇರಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾ ನೂರುಲ್ಲಾ ಹಾವೇರಿ. ನಮಸ್ತೆ. ಆಲೂಗೆಡ್ಡೆ ನಮ್ಮ ಮುಖ್ಯವಾದ ಒಂದು ತೋಟಗಾರಿಕಾ ಬೆಳೆ ಅಂತ ಹೇಳ್ಬೋದು. ಹೌದು, ತರಕಾರಿ ಬೆಳೆ ಮತ್ತೆ ವಾಣಿಜ್ಯ ಬೆಳೆ ಇದು. ನಮ್ಮಲ್ಲಿ ಈ ಅರೆಮಲೆನಾಡು ಪ್ರದೇಶದಲ್ಲಿ ಮುಂಗಾರಿನಲ್ಲಿ ಈ ಬೆಳೆಯನ್ನ ಬೆಳ್ಕೊಳ್ತಾರೆ. ಹೌದು, ವಿಶೇಷವಾಗಿ ಈ ಹಾಸನ, ಬೆಳಗಾವಿ, ಧಾರವಾಡ ಈ ಒಂದು ಪ್ರದೇಶಗಳಲ್ಲಿ, ಮತ್ತೆ ಈ ಒಂದು ದಕ್ಷಿಣ ಭಾಗದ ಜಿಲ್ಲೆಗಳಲ್ಲಿ ಚಳಿಗಾಲದಲ್ಲಿ ಈ ಬೆಳೆಯನ್ನ ಬೆಳೆಯುವಂತದ್ದು ಹೆಚ್ಚು. ಹೌದು, ನೀರಾವರಿ ಇರುವಂತಹ ಪ್ರದೇಶದಲ್ಲಿ ಬೆಳೀತಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಜಿಲ್ಲೆಗಳಲ್ಲಿ ಈ ಬೆಳೆಯನ್ನ ಹೆಚ್ಚಾಗಿ ಬೆಳೀತಾರೆ. ಹೌದು ಸರ್. ಮತ್ತೆ ಈ ಒಂದು ಬೆಳೆಯನ್ನ ಹಲವಾರು ರೋಗಗಳು ಕಾಡ್ತವೆ. ತಾವಿವತ್ತು ಈ ಆಲೂಗಡ್ಡೆಗೆ ಬರುವಂತಹ ಮುಖ್ಯವಾದ ರೋಗಗಳು ಯಾವ್ಯಾವು, ಅವುಗಳ ಲಕ್ಷಣಗಳು ಯಾವ ರೀತಿ ಇರ್ತವೆ, ಅವುಗಳ ನಿರ್ವಹಣಾ ಕ್ರಮಗಳನ್ನು ರೈತ ಬಾಂಧವರು ಯಾವ ಹಂತದಲ್ಲಿ ಕೈಗೊಳ್ಳಬೇಕಾಗತ್ತೆ, ಹೇಗೆ ಕೈಗೊಳ್ಳಬೇಕಾಗತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ತಾವಿವತ್ತು ಮಾಹಿತಿ ಮಾಡಿಕೊಡ್ಬೇಕು. ಕೊಡೋಣ ಸರ್, ಖಂಡಿತ. ಈಗ ಮೊದಲಿಗೆ ಆಲೂಗಡ್ಡೆಗೆ ಬರುವಂತಹ ಪ್ರಮುಖವಾದಂತಹ ರೋಗಗಳು ಯಾವ್ಯಾವು ಅಂತ ಒಂದು ಪಟ್ಟಿ ಮಾಡ್ತೀರ? ಆಲೂಗಡ್ಡೆಗೆ ಸುಮಾರು ರೋಗಗಳು ಬರ್ತವೆ. ಅದರಲ್ಲಿ ಶಿಲೀಂಧ್ರದಿಂದ ಬರುವಂತಹ ರೋಗಗಳು ಜಾಸ್ತಿ ಪ್ರಮಾಣದಲ್ಲಿ ಬರ್ತವೆ. ಈಗ ಪಟ್ಟಿ ಮಾಡಬೇಕಂದ್ರೆ, ಮೊದಲನೇದಾಗಿ ಮೊದಲು ಅಂಗಮಾರಿ ರೋಗ, ಎರಡನೇದು ಕೊನೆಯ ಅಂಗಮಾರಿ ರೋಗ, ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬರ್ತಾ ಇರೋದು ಎಲೆ ಚುಕ್ಕೆ ರೋಗ ಅಂತ. ಜೊತೆಗೆ ಭೂಮಿಯಿಂದ ಕೂಡ ಈ ಬೆಳೆಗೆ ಜಾಸ್ತಿ ರೋಗಗಳು ಬರ್ತವೆ. ಮಣ್ಣಿನಿಂದ ಅದನ್ನು ಪಟ್ಟಿ ಮಾಡಬೇಕಂದ್ರೆ, ಒಂದು ಸಿಲಿರೋಷಿಯಂ ಸೊರಗ ರೋಗ, ಎರಡನೇದು ದುಂಡಾನು ಸೊರಗ ರೋಗ, ಮೂರನೇದು ಫಿಜಿರಿಯಂ ಸೊರಗ ರೋಗ, ವರ್ಟಿಸಿಲಿಯಂ ಸೊರಗ ರೋಗ, ಆಮೇಲೆ ಜೊತೆಗೆ ಜಂತು ಹುಳದಿಂದ ಕೂಡ ರೋಗಗಳು ಬರ್ತವೆ. ಜಂತು ಹುಳುಗಳು ಅಂದ್ರೆ ಈ ನೆಮೆಟೋಡ್ಸ್, ಬೇರುಗಂಟು ಜಂತು ರೋಗ ಅಂತಾನು ಕೂಡ ಬರುತ್ತೆ. ಇವು ಮುಖ್ಯವಾದ ರೋಗಗಳು, ಪ್ರಮುಖವಾಗಿ ಆಲೂಗಡ್ಡೆಗೆ ಬಾಧಿಸುವ ರೋಗಗಳು. ಈಗ ತಾವು ಮೊದಲು ಹೆಸರಿಸಿದ್ದು ಅಂದ್ರೆ ಮೊದಲ ಅಂಗಮಾರಿ ರೋಗ ಅಂತ, ಇದರ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಮೊದಲ ಅಂಗಮಾರಿ ರೋಗ ಬೆಳೆಯ ಯಾವುದೇ ಹಂತದಲ್ಲಿ ಬರಬಹುದು, ಆದರೆ ಪ್ರಮುಖವಾಗಿ ಇದು ಬೆಳೆಯ ಮೊದಲ ಹಂತದಲ್ಲಿ ಬರುತ್ತಿರೋದ್ರಿಂದ ಇದಕ್ಕೆ ಮೊದಲ ಅಂಗಮಾರಿ ರೋಗ ಅಂತ ಹೆಸರಿಟ್ರು. ಇದಕ್ಕೆ ಇಂಗ್ಲಿಷ್ ಅಲ್ಲಿ ಅರ್ಲಿ ಬ್ಲೈಟ್ ಅಂತ ಕರೀತಾರೆ. ಇದು ಶಿಲೀಂಧ್ರ ರೋಗ. ಇದರದ್ದು ಪ್ರಮುಖ ಲಕ್ಷಣಗಳು ಚುಕ್ಕೆ ರೂಪದಲ್ಲಿ ಬರುತ್ತವೆ. ಚುಕ್ಕೆಗಳು ಕಪ್ಪು ಬಣ್ಣದಿಂದ ಮಿಶ್ರಿತವಾದ ಕಂದು ಬಣ್ಣ ತರ ಇರ್ತವೆ. ಆಮೇಲೆ ಈ ಚುಕ್ಕೆಗಳು ಒಳಭಾಗ ನಾವು ನೋಡಿದರೆ ವೃತ್ತಾಕಾರದ ಉಂಗುರಗಳು ಇರ್ತವೆ. ಇದು ಪ್ರಮುಖವಾದ ಒಂದು ಲಕ್ಷಣ. ಈ ಚುಕ್ಕೆಗಳು ಎಲೆ ಮೇಲೆ ಸುಮಾರು ಸಂಖ್ಯೆಯಲ್ಲಿ ಬರುತ್ತವೆ. ಈ ಚುಕ್ಕೆಗಳು ಸ್ವಲ್ಪ ರೋಗದ ಪ್ರಮಾಣ ಜಾಸ್ತಿ ಆದಲ್ಲಿ ಎಲೆಗಳ ಮೇಲೆ ಬರ್ತದೆ, ಎಲೆ ದೇಟ್ ಮೇಲೆ ಕೂಡ ಬರುತ್ತೆ, ಹಾಗೂ ಕಾಂಡದ ಮೇಲೆನೂ ಈ ಚುಕ್ಕೆ ನಾವು ನೋಡಬಹುದು. ಕೆಲವು ಬಾರಿ ರೋಗದ ಪ್ರಮಾಣ ಜಾಸ್ತಿ ಇದ್ದಲ್ಲಿ ಗಡ್ಡೆಗಳು ಭೂಮಿಗೆ ಹತ್ತಿರ ಇರುವಂತ ಒಂದು ಗಡ್ಡೆಗಳ ಮೇಲೇನು ಇದು ರೋಗ ಈ ಚುಕ್ಕೆಗಳನ್ನು ನಾವು ಕಾಣಬಹುದು. ಕಂದು ಬಣ್ಣದ ಚುಕ್ಕೆಗಳು. ಆಮೇಲೆ ಆ ಚುಕ್ಕೆ ಒಳಗಡೆ ವೃತ್ತಾಕಾರದ ಉಂಗುರಗಳು ಇರಬೇಕು. ಆಮೇಲೆ ಇದಕ್ಕೆ ಸೂಕ್ತವಾದ ವಾತಾವರಣ ಅಂದ್ರೆ ತಂಪು ಮತ್ತು ಬಿಸಿ. ಈಗ ಉದಾಹರಣೆ ಕೊಡಬೇಕಂದ್ರೆ ಇವತ್ತು ಮಳೆ ಬಂದಿದೆ ಅಂತ ಅಂದ್ಕೊಳ್ಳಿ, ರಾತ್ರಿ ಎಲ್ಲ ತಂಪಾಗ್ತೈತೆ, ಉಷ್ಣತೆ ಕಡಿಮೆ ಆಗ್ತೈತೆ. ಆ ಉಷ್ಣತೆ ಕಡಿಮೆ ಆದಲ್ಲಿ ಈ ರೋಗಾಣದು ಒಂದು ಚಟುವಟಿಕೆ ಶುರು ಆಗ್ತವೆ. ಮತ್ತೆ ತಿರ್ಗಾ ಬೆಳಗ್ಗೆ ಉಷ್ಣತೆ ಜಾಸ್ತಿ ಇರಬೇಕು. ಉಷ್ಣತೆ ಜಾಸ್ತಿ ಇದ್ದುವಾಗ ಗಾಳಿನಲ್ಲಿ ಆರ್ದ್ರತೆ ಅಂತ ಏನ್ ಕರಿತೀವಿ ಜಾಸ್ತಿ ಇರಬೇಕು, ಜೊತೆಗೆ ಉಷ್ಣತೆನೂ ಜಾಸ್ತಿ ಇರಬೇಕು. ಈ ತರ ಒಂದು ವಾತಾವರಣ ಇದ್ದುವಾಗ ಈ ರೋಗದ ಹಾವಳಿ ಜಾಸ್ತಿ ಆಗುತ್ತೆ. ಈ ತರ ಒಂದು ವಾತಾವರಣದಲ್ಲಿ ಈ ರೋಗದ ಬಾಧೆ ಜಾಸ್ತಿ. ಮತ್ತೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುತ್ತಾ ಇದು ಹರಡುತ್ತೆ. ಇದು ಪ್ರಮುಖವಾಗಿ ಹರಡೋದು ಗಾಳಿಯಿಂದ. ಗಾಳಿಯಿಂದ ಹರಡದ್ರೆ ಸುಲಭವಾಗಿನೇ ಗಾಳಿಯಿಂದ ಸುಲಭವಾಗಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ, ಒಂದ್ ತೋಟದಿಂದ ಇನ್ನೊಂದು ತೋಟಕ್ಕೆ, ಸುಮಾರು ದೂರ ಒಂದು ಪ್ರದೇಶಕ್ಕೂ ಕೂಡ ಗಾಳಿಯಿಂದ ಈ ರೋಗ ಹರಡುತ್ತೆ. ಅಂದ್ರೆ ಹವಾಮಾನದಲ್ಲಿ ಸ್ವಲ್ಪ ಏರ್ಪೇರಾದಾಗ ಇದು ಬರುವಂತ ಸಾಧ್ಯತೆ ಜಾಸ್ತಿ. ಅಂದ್ರೆ ಏನು ನಿರ್ವಹಣಾ ಕ್ರಮಗಳನ್ನು ನಮ್ಮ ರೈತ ಬಾಂಧವರು ಕೈಗೊಳ್ಬೇಕಾಗತ್ತೆ? ಸಾಮಾನ್ಯವಾಗಿ ಯಾವುದೇ ನಿರ್ವಹಣಾ ಕ್ರಮಗಳು ಅಂದ್ರೆ ರೋಗ ಬರಬೇಕಂದ್ರೆ ಮೂರು ಕ್ರಮಗಳು ಬಹಳ ಮುಖ್ಯ. ಒಂದು ಬೆಳೆ ಇರಬೇಕು, ಜೊತೆಗೆ ರೋಗಾಣು ಇರಬೇಕು, ಜೊತೆಗೆ ಸೂಕ್ತವಾದ ವಾತಾವರಣ ಇರಬೇಕು. ಹೌದು, ಈಗ ಬೆಳೆ ಮತ್ತು ರೋಗಾಣು ಇದ್ದು ಸೂಕ್ತವಾದ ವಾತಾವರಣ ಇಲ್ಲ ಅಂದ್ರೆ ರೋಗ ಬರೋದಿಲ್ಲ. ಈ ನಿಟ್ಟಿನಲ್ಲಿ ನಿರ್ವಹಣೆ ಕ್ರಮಗಳನ್ನು ನಾವು ಈ ನಿಟ್ಟಿನಲ್ಲಿ ಕೈಗೊಳ್ಳಬೇಕು. ಈಗ ನಾನು ಹೇಳಿದೆ ಸೂಕ್ತವಾದ ವಾತಾವರಣ ಇದ್ರೆ ರೋಗ ಬಂದೇ ಬರುತ್ತಂತ ನಮ್ಗೆ ಗೊತ್ತು. ಈ ಒಂದು ಸೂಕ್ತವಾದ ವಾತಾವರಣ ಇದ್ದುವಾಗ ಮುಂಜಾಗ್ರತೆ ಕ್ರಮವಾಗಿ ನಾವು ಕಾರ್ಬನ್ ಡೈಜಿಮ್ ಅಂತ ಶಿಲೀಂಧ್ರ ನಾಶಕ ಅಥವಾ ಮ್ಯಾಂಕೋಜೆಬ್ ಅಂತ ಶಿಲೀಂಧ್ರ ನಾಶಕ ಅದನ್ನು ಮುಂಜಾಗ್ರತೆ ಕ್ರಮವಾಗಿ ಸಿಂಪಡಣೆ ಮಾಡ್ಕೋಬೇಕು. ಒಂದ್ ವೇಳೆ ಮುಂಜಾಗ್ರತೆ ಕ್ರಮವಾಗಿ ಸಿಂಪಡಣೆ ಮಾಡಿದ್ರೂ ರೋಗ ಬಂದ್ರೆ ತದನಂತರ ಡೈಫೆನ್ಕೋನೋಜೋಲ್ ಅಂತ ಇನ್ನೊಂದು ಶಿಲೀಂಧ್ರ ನಾಶಕ ಬರುತ್ತೆ, ಅದು 1 ml/L ನೀರಿಗೆ, ಅಥವಾ ಅಂಟ್ರಾಕೋಲ್ ಅಂತ ಇನ್ನೊಂದು ಶಿಲೀಂಧ್ರ ನಾಶಕ ಬರುತ್ತೆ, ಅದು 2 g/L ನೀರಿಗೆ. ಈ ತರ ಬೇರೆ ಬೇರೆ ಶಿಲೀಂಧ್ರ ನಾಶಕಗಳು ಒಂದು 3 ಬಾರಿ ಒಂದು 15 ದಿನ ಅಂತರದಲ್ಲಿ 3 ಬಾರಿ ಸಿಂಪಡಣೆ ಮಾಡಿ ಈ ರೋಗ ನಾವು ತಡೆಗಟ್ಟಬಹುದು. ಇವು ಮುಖ್ಯವಾಗಿ ಶಿಲೀಂಧ್ರ ನಾಶಕಗಳನ್ನು ಬಳಕೆ ಮಾಡಿಕೊಂಡು ನಾವು ನಿಯಂತ್ರಣ ಈ ರೋಗನ ನಾವು ನಿಯಂತ್ರಣ ಮಾಡ್ಕೋಬಹುದು. ಇನ್ನೊಂದು ತಾವು ತಿಳಿಸಿದ ರೋಗ ಅಂದ್ರೆ ಕೊನೆಯ ಅಂಗಮಾರಿ ರೋಗ ಅಂತ, ಇದರ ಒಂದು ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಕೊನೆಯ ಅಂಗಮಾರಿ ರೋಗ ಇದು ಬಹಳ ಅಪಾಯಕಾರಿ ರೋಗ, ಆಲೂಗಡ್ಡೆಗೆ ಬರುವಂತದ್ದು. ಇನ್ನೊಂದು ಹೇಳಬೇಕಂದ್ರೆ ಸಸ್ಯ ರೋಗಶಾಸ್ತ್ರ ಹುಟ್ಟಬೇಕಾದ ಕಾರಣವಾಗಿದ್ದು ಈ ರೋಗ. ಇದು ಬಹಳ ಅಪಾಯಕಾರಿ ರೋಗ, ನಮ್ಮ ರೈತರಲ್ಲಿ ಭಯ ಇರೋದಂದ್ರೆ ಈ ಒಂದು ರೋಗದಿಂದ. ಇದು ಶಿಲೀಂಧ್ರ ರೋಗನೇ, ಇದು ಕೂಡ ಶಿಲೀಂಧ್ರ ರೋಗನೇ. ಸಾಮಾನ್ಯವಾಗಿ ರೈತರು ತಮ್ಮ ಆಡು ಭಾಷೆಯಲ್ಲಿ ಇದಕ್ಕೆ ತೊಟ್ಟರೋಗ ಅಂತ ಕರೀತಾರೆ, ಕೊನೆ ಅಂಗಮಾರಿ ರೋಗ ಅಂತ ಸಾಮಾನ್ಯವಾಗಿ ಕರಿತೇವೆ, ಅಥವಾ ತಡವಾದ ಅಂಗಮಾರಿ ರೋಗ ಅಂತಾನು ಇದಕ್ಕೆ ಕರಿತೇವೆ. ಈಗ ತಾವು ಕೇಳಿದ ಪ್ರಶ್ನೆ ಲಕ್ಷಣಗಳು ಅದನ್ನು ತಿಳ್ಕೊಳೋದು ಬಹಳ ಮುಖ್ಯ. ಇದರ ಲಕ್ಷಣ ಈ ಬೆಳೆ ಯಾವುದೇ ಹಂತದಲ್ಲಿ ಬರಬಹುದು, ಆದರೆ ಇದಕ್ಕೆ ಬೇಕಾಗಿರುವಂತ ಒಂದು ಸೂಕ್ತವಾದ ವಾತಾವರಣ ಬೆಳೆಯ ನಂತರದ ಹಂತದಲ್ಲಿ ಬರೋದ್ರಿಂದ ಈ ರೋಗ 1.5 ತಿಂಗಳ ಆದ್ಮೇಲೆ ಜಾಸ್ತಿ ಪ್ರಮಾಣದಲ್ಲಿ ಕಾಣಬಹುದು. ಅದರಿಂದ ಇದಕ್ಕೆ ಕೊನೆ ಅಂಗಮಾರಿ ರೋಗ ಅಂತ ಕರೆದ್ರು. ತಡವಾಗಿ ಬರುತ್ತೆ ಅಂತೀರಿ? ತಡವಾಗಿ, ಹಂಗಂತ ಬೆಳೆ ಮುಂಚಿತ ಹಂತದಲ್ಲಿ ಬರಬಾರದು ಅಂತ ಏನಿಲ್ಲ, ಅವಾಗೂ ಕೂಡ ಬರುತ್ತೆ. ಸಾಮಾನ್ಯವಾಗಿ ಸೂಕ್ತವಾದ ವಾತಾವರಣ ಇದ್ದವಾಗ ತಡವಾಗಿ ಬರುತ್ತೆ. ಇದರ ಪ್ರಮುಖ ಲಕ್ಷಣ ಎಲೆ ದೇಟು ಕಾಂಡ ಗಡ್ಡೆಗಳ ಮೇಲೆ ಎಲ್ಲ ಒಂದು ಭಾಗದಲ್ಲಿ ಇದರದ್ದು ಲಕ್ಷಣ ಕಾಣಬಹುದು. ಮೊದಲನೇದಾಗಿ ನೀರಿನಿಂದ ತೊಯ್ಯುವಂತ ಒಂದು ಚುಕ್ಕೆ ಅಂತ ಕರಿತೇವೆ. ಸಾಮಾನ್ಯವಾಗಿ ಒಂದು ಬಿಳಿ ಬಟ್ಟೆ ಮೇಲೆ ನೀವು ನೀರು ಹಾಕಿದಾಗ ಹೆಂಗ್ ಚುಕ್ಕೆ ಕಾಣುತ್ತೆ, ಆ ರೀತಿಯಲ್ಲಿ ಎಲೆ ಮೇಲೇನು ಕೂಡ ಆತರ ಚುಕ್ಕೆ ಕಾಣ್ತವೆ. ಅದು ತಿಳಿ ಕಂದು ಬಣ್ಣದ ಆಗಿರ್ತವೆ. ನಂತರದ ಹಂತದಲ್ಲಿ ಅದೇ ಚುಕ್ಕೆ ಕಂದು ಬಣ್ಣಕ್ಕೆ ತಿರುಗ್ತವೆ. ತದನಂತರ ಮತ್ತೆ ಸೂಕ್ತವಾದ ವಾತಾವರಣ ಹಾಗೆ ಇದ್ದುವಾಗ ಆ ಚುಕ್ಕೆಗಳು ಕಪ್ಪು ಬಣ್ಣಕ್ಕೆ ತಿರುಗ್ತವೆ. ಈ ಚುಕ್ಕೆಗಳು ಎಲೆ ದೇಟು ಕಾಂಡ ಮತ್ತು ಗಡ್ಡೆಗಳ ಮೇಲೆ ನಾವು ಕಾಣಬಹುದು. ಎಲ್ಲಾ ಭಾಗಗಳ ಮೇಲೆ ಇದು ಕಾಣಬಹುದು. ಕ್ರಮೇಣವಾಗಿ ವ್ಯಾಪಿಸ್ಕೊಂಡ್ಬಿಡುತ್ತೆ. ಹೌದು, ಇದ್ರ ಇನ್ನೊಂದು ಸೂಕ್ತವಾದ ವಾತಾವರಣ ಇದ್ದುವಾಗ ಒಂದು 2 ದಿನ ಸೂಕ್ತವಾದ ವಾತಾವರಣ ಇದ್ದು ನಾವು ಏನು ಕ್ರಮಗಳು ತಗೊಂಡಿಲ್ಲ ಅಂದ್ರೆ ಇಡೀ ಬೆಳೆಯನ್ನು ಇದು ನಾಶ ಮಾಡುವಂತ ಒಂದು ಶಕ್ತಿ ಇರುವಂತ ಇದು ರೋಗಾಣು. ಈಗ ನಾವು ಏನು ಹತೋಟಿ ಕ್ರಮಗಳು ತಗೊಂಡಿಲ್ಲ ಅಂದ್ರೆ ಬೆಳೆ ಬೆಳೆನೂ ನಾಶ ಆಗ್ತದೆ, ಒಂಥರ ನಾವು ಬೆಳೆ ಸುಟ್ಟು ಹಾಕಿದಂಗೆ ಅದು ಆತರ ಒಂದು ಕಾಣುತ್ತೆ. ಅದರಿಂದ ಇದು ಬೆಂಕಿ ರೋಗ ಅಂತಾನೂ ಸಾಮಾನ್ಯವಾಗಿ ರೈತರು ಕರೀತಾರೆ. ಆಲೂಗಡ್ಡೆ ಬೆಂಕಿ ರೋಗ, ಆಲೂಗಡ್ಡೆ ಬೆಂಕಿ ರೋಗ ಅಂತಾನೆ. ನಾವು ಭತ್ತದಲ್ಲಿ ಬೆಂಕಿ ರೋಗ ಕಾಣ್ತೀವಿ, ಇದು ಆಲೂಗಡ್ಡೆ ಬರುವಂತ ಬೆಂಕಿ ರೋಗ. ಹೌದು, ಇದ್ರದ್ದು ತೀವ್ರತೆ ಜಾಸ್ತಿ ಇದ್ದಲ್ಲೇ, ಆಮೇಲೆ ಕಡಿಮೆ ಅವಧಿಯಲ್ಲಿ ಇದು ಬೆಳೆನೇ ನಾಶ ಮಾಡೋದ್ರಿಂದ ಇದ್ರ ಬಗ್ಗೆ ರೈತರಲ್ಲಿ ಸ್ವಲ್ಪ ಭಯ. ಈಗ ನಿರ್ವಹಣಾ ಕ್ರಮಗಳಲ್ಲಿ ಮುಖ್ಯವಾಗಿ ಮುಂಜಾಗ್ರತಾ ಕ್ರಮ ಏನು ವಹಿಸಬಹುದು ಅಂತೀರಿ? ನಿರ್ವಹಣಾ ಕ್ರಮಗಳಲ್ಲಿ ಈಗ ನಾನು ಹೇಳಿದ ಪ್ರಕಾರ ಬೆಳೆಗೆ ಸೂಕ್ತವಾದ ವಾತಾವರಣ ಇದ್ದಲ್ಲಿ ನೀವು ಏನ್ ಕ್ರಮಗಳು ತಗೊಂಡ್ರೂ ಈ ರೋಗ ಸ್ವಲ್ಪ ತಡೆಗಡೋದು ಸ್ವಲ್ಪ ಕಷ್ಟನೇ. ಈಗ ಮುಂಜಾಗ್ರತೆ ಕ್ರಮವಾಗಿ ಈ ರೋಗ ನಾವು ತಡೆಗಡಬೇಕಂದ್ರೆ ಮುಂಜಾಗ್ರತೆ ಕ್ರಮವಾಗಿ ತಗೊಳ್ಳೇಬೇಕು. ಈಗ ಮುಂಜಾಗ್ರತೆ ಕ್ರಮವಾಗಿ ಏನಂತ ಕೇಳಿದ್ರೆ, ಮೊದಲನೇದಾಗಿ ಈ ರೋಗದ ಮೂಲಗಳ ನಾವು ತಿಳ್ಕೋಬೇಕು. ಈ ರೋಗ ಎಲ್ಲೆಲ್ಲಿಂದ ಬರುತ್ತೆ ಅಂದ್ರೆ ರೋಗಾಣುಗಳು ಎಲ್ಲೆಲ್ಲಿ ಆಶ್ರಯ ಪಡ್ತವೆ ಆಮೇಲೆ ನಂತರದ ಹಂತದಲ್ಲಿ ಎಲ್ಲೆಲ್ಲಿಂದ ಬಂದು ನಮ್ಮ ಬೆಳೆಗೆ ಹಾನಿ ಮಾಡುತ್ತೆ ಅಂತ ತಿಳ್ಕೋಬೇಕು. ಪ್ರಮುಖ ಮೂಲ ಅಂದ್ರೆ ಗಾಳಿ. ಗಾಳಿ ಅಂದ್ರೆ ಬೇರೆ ತೋಟದಲ್ಲಿ ರೋಗ ಇರಬೇಕು, ಅಲ್ಲಿಂದ ಗಾಳಿಯಿಂದ ಬಂದು ನಮ್ಮ ಬೆಳೆಗೆ ಹಾನಿ ಮಾಡಬೇಕು. ಒಂದು ಈಗ ಈ ಮೂಲ ಬಿಟ್ಟು ಬೇರೆ ಮೂಲಗಳನ್ನು ಇದಾವೆ. ಒಂದು ಗಡ್ಡೆ, ರೋಗದಿಂದ ಬಾಧಿತ ಗಡ್ಡೆ. ಎರಡನೇದು ಈ ರೋಗ ಟೊಮ್ಯಾಟೋಗೂ ಕೂಡ ಬರುತ್ತೆ, ಬದನೆ ಜಾತಿಗೆ ಸೇರಿದ್ದು ಇನ್ನು ಇತರ ಬೆಳೆಗಳಿಗೂ ಕೂಡ ಬರುತ್ತೆ ಈ ರೋಗ ಬರುತ್ತೆ. ಜೊತೆಗೆ ಈ ರೋಗ ನಮ್ಮ ತಾಕಿನಲ್ಲಿ ಬೇರೆ ಕಳೆನಲ್ಲಿನೂ ಕೂಡ ಆಶ್ರಯ ಹೊಂದಿರುತ್ತೆ. ಈಗ ನಾವು ಭೂಮಿ ಉಳುಮೆ ಮಾಡುವಾಗ ಟೊಮ್ಯಾಟೋ ಹಾಕಿದ್ರೆ, ಇಲ್ಲ ಲಾಸ್ಟ್ ಸೀಸನ್ ಅಲ್ಲಿ ಆಲೂಗಡ್ಡೆ ಹಾಕಿದ್ರೆ ಬೇರೆ ಕಳೆಗಳಲ್ಲಿ ಆಶ್ರಯ ಈ ರೋಗಾಣು ಹೊಂದಿದ್ರೆ, ಅದು ಉಳುಮೆ ಮಾಡುವಾಗ ಭೂಮಿನಲ್ಲಿ ಆ ರೋಗಾಣು ಸೇರ್ಕೊಂಡಿರ್ತದೆ. ಈ ರೋಗಾಣು ನಾವು ನಿರ್ವಹಣೆ ಮಾಡೋದು ಬಹಳ ಮುಖ್ಯ. ಸಾಮಾನ್ಯವಾಗಿ ರೈತರು ಈ ರೋಗಾಣು ಬಗ್ಗೆ ಕಾಳಜಿ ವಹಿಸಲ್ಲ, ಇಲ್ಲ ಅವ್ರಿಗೆ ಮಾಹಿತಿ ಇಲ್ಲ. ಇದನ್ನು ಹೆಂಗ್ ತಡೆಗಟ್ಟಬೇಕಂದ್ರೆ ಜೈವಿಕ ಕ್ರಮಗಳು ಅಂತ ಕರಿತೇವೆ. ಸಸ್ಯ ಸಂರಕ್ಷಣೆಯಲ್ಲಿ ಜೈವಿಕ ರೋಗ ನಾಶಕಗಳು ಸಿಗ್ತವೆ. ಒಂದು ಟ್ರೈಕೋಡರ್ಮಾ ವಿರಿಡೆ ಅಥವಾ ಟ್ರೈಕೋಡರ್ಮಾ ಹರ್ಸಿಯಾನಮ್, ಆಮೇಲೆ ಸ್ಯೂಡೋಮೋನಸ್ ಫ್ಲೋರೋಸನ್ಸ್ ಅನ್ ಸಿಗುತ್ತೆ, ಮತ್ತೆ ಬ್ಯಾಸಿಲಸ್ ಸಪ್ಟಿಲಿಸನ್ ಸಿಗುತ್ತೆ. ಸಾಮಾನ್ಯವಾಗಿ ರೈತರಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಐತೆ, ಆದರೂ ಇವುಗಳನ್ನು ಬಳಕೆ ಮಾಡೋದನ್ನು ರೀತಿ ಅದ್ರ ಬಗ್ಗೆ ಮಾಹಿತಿ ಸ್ವಲ್ಪ ಕಡಿಮೆ. ಅಂದ್ರೆ ಹೇಗೆ ಬಳಕೆ ಮಾಡಬೇಕು ಅಂತೀರಿ? ಸಾಮಾನ್ಯವಾಗಿ ಇದು ಪೌಡರ್ ರೂಪದಲ್ಲಿ, ಪುಡಿ ರೂಪದಲ್ಲಿ ಸಿಗುತ್ತೆ. ಈಗ ನಾವು ಪುಡಿ ರೂಪದಲ್ಲಿ ಸಿಕ್ಕಿದ್ದನ್ನು ತಗೊಂಡೋಗಿ ಹಾಗೆ ತೋಟಕ್ಕೆ ಚೆಲ್ಬಿಟ್ರೆ ಅದರದ್ದು ಅಷ್ಟೊಂದು ಅಪಾಯಕ್ಕೆ ಪ್ರಯೋಜನ ಆಗಲ್ಲ, ಯಾಕಂದ್ರೆ ಅವುಗಳು ಜೀವಿಗಳು, ತೇವಾಂಶ ಬೇಕು. ಆಮೇಲೆ ಅವುಗಳಿಗೆ ಆಹಾರ ಬೇಕು. ಅದರದ ಆಹಾರ ಆರ್ಗ್ಯಾನಿಕ್ ಕಾರ್ಬನ್, ಸಾವಯವ ಇಂಗಾಲ ಅಂತ ಕರಿತೀವಲ್ಲ, ಅದು ಅದರದ ಆಹಾರ. ಸಾವಯವ ಅಂಶ ಜಾಸ್ತಿ ಮಣ್ಣಲ್ಲಿ ಇರಬೇಕು. ಈಗ ಒಂದು ಪ್ರಮುಖ ಮೂಲ ಸಾವಯವ ಅಂಶ ಅಂದ್ರೆ ಕೊಟ್ಟಿಗೆ ಗೊಬ್ಬರ. ಇವುಗಳನ್ನು ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿಬಿಟ್ಟುನೆ ನಾವು ತೋಟಕ್ಕೆ ಹಾಕ್ಬೇಕು. ಇದ್ರ ಜೊತೆ ಮಿಶ್ರಣ ಮಾಡಿದ್ರೆ ಕೊಟ್ಟಿಗೆ ಗೊಬ್ಬರದಲ್ಲಿ ನೀರು ಇಟ್ಕೊಳ್ಳೋದಂತ ಶಕ್ತಿ ಜಾಸ್ತಿ ಇರ್ತದೆ, ಸಾವಯವ ಇಂಗಾಲ ಜಾಸ್ತಿ ಇರ್ತದೆ. ಈ ರೀತಿನಲ್ಲಿ ಮಿಶ್ರಣ ಮಾಡಿ ಹಾಕ್ಬೇಕು. ಇದು ಒಂದು. ಎರಡನೇದು ಗಡ್ಡೆ ಇಂದ ಕೂಡ ಈ ರೋಗ ಬರ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ರೋಗರಹಿತ ಗಡ್ಡೆಗಳನ್ನು ಬಿತ್ತನೆಗೆ ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡಿದ ಗಡ್ಡೆಗಳನ್ನು ಉಪಚರಿಸಿ ಬಿತ್ತನೆ ಮಾಡಬೇಕು. ಸಾಮಾನ್ಯವಾಗಿ ರೈತರು ಗೋಲಿ ಅಂತ ಕರೀತಾರೆ. ಗೋಲಿ ಗಡ್ಡೆ ಅಂದ್ರೆ ಒಂದು 35 ಗ್ರಾಮ್ದು ಚಿಕ್ಕ ಚಿಕ್ಕದಾಗಿ ಗಡ್ಡೆ ಸಿಗ್ತವೆ. ಆತರ ಗಡ್ಡೆ ಇದ್ರೂ ಪರವಾಗಿಲ್ಲ, ಇಲ್ಲ ದೊಡ್ಡದಾಗಿ ಗಡ್ಡೆ ಇದ್ರೆ ಅದನ್ನ ಕತ್ತರಿಸ್ಬಿಟ್ಟು 35 ಗ್ರಾಮ್ ಬರೋವರೆಗೂ ಕತ್ತರಿಸಿ ತೂಕಬೇಕದು, ನಂತರ ಬಿತ್ತನೆ ಮಾಡ್ತಾರೆ. ಈ ಎರಡೂ ನಾವು ಉಪಚರಿಸಬೇಕು. ಏನಿದ್ರಲ್ಲಿ ಉಪಚರಿಸಬೇಕಂದ್ರೆ ಮ್ಯಾಂಕೋಜೆಬ್ ಅಂತ ಸಿಗುತ್ತೆ, M45 ಅಂತ ಸಾಮಾನ್ಯವಾಗಿ ರೈತರು ಕರೀತಾರೆ. ಅದು 4 ಗ್ರಾಮ್ 1 ಲೀಟರ್ ನೀರಿನಲ್ಲಿ ಆತರ ಮಿಶ್ರಣ ಮಾಡ್ಕೊಂಡ್ಬಿಟ್ಟು ಆ ದ್ರಾವಣದಲ್ಲಿ ಈ ಗಡ್ಡೆಗಳು 5 ನಿಮಿಷ ಆದ್ಬಿಟ್ಟು ನಂತರ ಗಾಳಿನಲ್ಲಿ ಆರಿಸ್ಬಿಟ್ಟು ಆಮೇಲೆ ಬಿತ್ತನೆ ಮಾಡಬೇಕು. ಇದಿಷ್ಟು ಮುಂಜಾಗ್ರತವಾಗಿ ಮಾಡ್ಕೋಬೇಕು. ಇನ್ನೊಂದೇನಂದ್ರೆ ಸೂಕ್ತವಾದ ವಾತಾವರಣ ಈ ರೋಗಕ್ಕೆ ಬಂದ್ರೆ ಹೌದು ಆ ಒಂದು ನಿಟ್ಟಿನಲ್ಲಿ ನಾವು ಶಿಲೀಂಧ್ರನಾಶಕಗಳನ್ನು ಸಿಂಪಡಣೆ ಮಾಡ್ಕೋಬೇಕು. ಈ ಸೂಕ್ತವಾದ ವಾತಾವರಣ ಅಂದ್ರೆ ವಾತಾವರಣ ಸೂಕ್ತ ಆಗಿದೆ, ಇನ್ನೂ ರೋಗ ಬಂದಿಲ್ಲ. ಸೂಕ್ತವಾದ ವಾತಾವರಣ ಈ ತರ ಕಂಡೀಷನ್ ಇದ್ದಾಗ ನಾವು ಜಾಸ್ತಿ ವೆಚ್ಚದ ಶಿಲೀಂಧ್ರನಾಶಕ ಉಪಯೋಗಿಸೋದ್ರಲ್ಲಿ ಅರ್ಥ ಇಲ್ಲ. ಅವಾಗ M45 ಮ್ಯಾಂಕೋಜೆಬ್ ಅಂತ ಸಿಗುತ್ತೆ, ಅದು 2.5 ಗ್ರಾಮ್ 1 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಬೇಕು. ಜೊತೆಗೆ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಇನ್ನೊಂದು ಸಿಗುತ್ತೆ, ಅಥವಾ ಮೆಟಲ್ಆಕ್ಸಿಲ್ ಮತ್ತು ಮ್ಯಾಂಕೋಜೆಬ್ ಎರಡು ಶಿಲೀಂಧ್ರಗಳ ಮಿಶ್ರಣ ಸಿಗುತ್ತೆ. ಇವುಗಳನ್ನು ನಾವು ಹಂತ ಹಂತದಲ್ಲಿ ಸಿಂಪಡಣೆ ಮಾಡಿ ರೋಗ ಬರೋದನ್ನ ತಡೆಗಟ್ಟಬಹುದು. ಇದೆಲ್ಲ ಮಾಡಿದ್ರೂ ರೋಗ ಬಂದ್ರೆ ನಂತರ ನಾವು ರೋಗ ನಿವಾರಕ ಸಿಂಪರಣೆಗಳನ್ನು ತಗಬೇಕು. ಅದಕ್ಕೇನು ರಾಸಾಯನಿಕ ಬಳಸ್ಕೋಬಹುದು ಅಂತೀರಿ? ಹೌದು, ಶಿಲೀಂಧ್ರನಾಶಕಗಳು ಸುಮಾರಷ್ಟು ಶಿಲೀಂಧ್ರನಾಶಕಗಳು ಇದಾವೆ. ಪಟ್ಟಿ ಮಾಡಬೇಕಂದ್ರೆ ಸೈಮೋಕ್ಸೋನಿಲ್ ಜೊತೆಗೆ ಮ್ಯಾಂಕೋಜೆಬ್ ಮಿಶ್ರಣ ಮಾಡಿದ್ದಿದೆ, ಅದು ಬಂದ್ರೆ 3 ಗ್ರಾಮ್ 1 ಲೀಟರ್ ನೀರಿಗೆ. ಜೊತೆಗೆ ಫೆನಾಮಿಡಾನ್ ಜೊತೆಗೆ ಮ್ಯಾಂಕೋದ ಮಿಶ್ರಣ ಮಾಡಿದ್ದು ಶಿಲೀಂಧ್ರ ನಾಶಕ, ಅದು ಅದು ಕೂಡ 3 ಗ್ರಾಂ 1 ಲೀಟರ್ ನೀರಿಗೆ. ಈ ತರ ಮುಂತಾದ ಶಿಲೀಂಧ್ರನಾಶಕಗಳಿದಾವೆ, ಅದು ಹಂತ ಹಂತವಾಗಿ ನಾವು ಸಿಂಪಡಣೆ ಮಾಡಿ. ಅಂದ್ರೆ ಇವು ಚಿಕಿತ್ಸಕ ರಾಸಾಯನಿಕಗಳು. ಹೌದು, ಒಂದ್ಸರಿ ರೋಗ ಬಂದ್ಮೇಲೆ ಚಿಕಿತ್ಸೆ ಮಾಡುವಂತ ಮಾಡುವಂತ ಇವುಗಳನ್ನು ನಾವು ಉಪಯೋಗ ಮಾಡಿ ಈ ರೋಗ ನಾವು ತಡೆಗಟ್ಟಬಹುದು. ಇನ್ನೊಂದೇನಂದ್ರೆ ನಾವು ಬರೇ ಚಿಕಿತ್ಸವಾಗಿ ಅಥವಾ ರೋಗ ನಿವಾರಕ ಸಿಂಪಡಣೆ ಮಾಡಿಬಿಟ್ಟನೆ ಇದನ್ನು ತಡೆಗಟ್ಟುತ್ತೇವೆ ಅಂದ್ರೆ ಕಷ್ಟ ಸಾಧ್ಯ, ಸ್ವಲ್ಪ ಕಷ್ಟ. ಯಾವಾಗಂದ್ರೆ ಸೂಕ್ತವಾದ ವಾತಾವರಣ ಇದ್ದಲ್ಲಿ ಇದು ಸ್ವಲ್ಪ ಕಷ್ಟ. ಅದಕ್ಕೆ ನಾವು ಸಮಗ್ರವಾಗಿ ಹತೋಟಿ ಮಾಡಿ ಈ ರೋಗನು ನಾವು ತಡೆಗಟ್ಟಬಹುದು. ಅಂದ್ರೆ ಭೂಮಿಯನ್ನ ಉಳುಮೆ ಮಾಡೋದ್ರಿಂದ ಹಿಡಿದು ನಾವು ಕ್ರಮಗಳನ್ನು ಅನುಸರಿಸಬೇಕು. ಕೊನೆಯವರೆಗೂ ಬೇರೆ ಬೇರೆ ಜೈವಿಕ ಕ್ರಮಗಳು, ರಾಸಾಯನಿಕ ಕ್ರಮಗಳು, ಭೌತಿಕ ಬೇಸಾಯ ಕ್ರಮಗಳು ಎಲ್ಲನ್ನು ಅನ್ವಯಿಸಬೇಕಾಗುತ್ತೆ. ಹೌದು ಹೌದು. ಅಂದ್ರೆ ಇದು ಬಹಳ ಮುಖ್ಯವಾದಂತಹ ರೋಗ, ರೈತರು ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹೌದು. ಇನ್ನ ಮುಂದಿನ ಒಂದು ವರ್ಗದ ರೋಗಗಳು ಅಂದ್ರೆ ಮಣ್ಣಿನಿಂದ ಬರುವಂತಹ ರೋಗಗಳು, ಇವು ಬಹಳ ಮುಖ್ಯವಾದಂತ ಒಂದು ತಲೆನೋವನ್ನ ನಮ್ಮ ರೈತ ಬಾಂಧವರಿಗೆ ಒಡ್ಡುತ್ತವೆ. ಯಾಕಂದ್ರೆ ನಿರ್ವಹಣಾ ಕ್ರಮ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ಅದ್ರ ತಾವು ಈ ಸ್ಕ್ಲಿರೋಸಿಯಂ ಸೊರಗು ರೋಗ ಅಂತ ಹೇಳಿದ್ರಿ, ಇದರ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಈಗ ಮೊದಲನೇದಾಗಿ ತಾವು ಹೇಳದಂಗೆ ಭೂಮಿಯಿಂದ ಅಥವಾ ಮಣ್ಣಿನಿಂದ ಬರುವಂತ ರೋಗಗಳಿಗೆ ನಮ್ಮಲ್ಲಿ ಸಾಕಷ್ಟು ಶಿಲೀಂಧ್ರನಾಶಕ ಬೇರೆ ಬೇರೆ ರಾಸಾಯನಿಕ ಇದ್ರೂ ಅವುಗಳನ್ನು ತಡೆಗಡೋದು ಸ್ವಲ್ಪ ಕಷ್ಟ. ಕಷ್ಟ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ, ಇದು ಎಲ್ಲರಿಗೂ ಗೊತ್ತು. ಯಾಕಂದ್ರೆ ಸಾಕಷ್ಟು ಶ್ರಮ ಮತ್ತು ವೆಚ್ಚದಾಯಕ. ವೆಚ್ಚದಾಯಕ ಯಾಕಂದ್ರೆ ಭೂಮಿನಲ್ಲಿ ಯಾವ ಭಾಗದಲ್ಲಿ ರೋಗಾಣು ಇದೆ ಅದು ನಮ್ಗೆ ಗೊತ್ತಿಲ್ಲ. ಹೌದು. ರಾಸಾಯನಿಕ ಹಾಕಿದ್ರೆ ಯಾವ ಭಾಗದಲ್ಲಿ ಹಾಕ್ಬೇಕು, ಎಷ್ಟು ಹಾಕ್ಬೇಕು, ಅದು ಹಾಕಿದ್ರೂ ನಮ್ಗೆ ವೆಚ್ಚ ಜಾಸ್ತಿ. ಜೊತೆಗೆ ನೀರಿನ ಮೂಲಕ ಹರಡ್ತಾ ಹೋಗುತ್ತವೆ ಅವು. ಹೌದು, ನೀರಿನ ಮೂಲಕ ಆಗ್ಲಿ, ಆಮೇಲೆ ಉಳುಮೆ ಮಾಡೋದ್ರ ಜೊತೆಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮಣ್ಣು ಹೋದ್ರೆ, ಅಂತರ್ಬೇಸಾಯ ಮಾಡುವಾಗ ಬೇರೆ ಬೇರೆ ಒಂದು ಕಾರಣದಿಂದ ಹರಡುತ್ತೆ. ಆಮೇಲೆ ಭೂಮಿ ಆರೋಗ್ಯಕರವಾಗಿರ್ಬೇಕು. ಭೂಮಿಗೆ ಹುಷಾರು ತಪ್ಪಂದ್ರೆ ಈ ರೋಗಗಳು ಬರ್ತವೆ. ಆಮೇಲೆ ಈ ರೋಗಗಳು ಬಂದ್ರೆ ಅದನ್ನ ಹತೋಟಿ ಒಂದೇ ಆ ಒಂದು ಸೀಸನ್ ಅಲ್ಲಿ, ಆ ಒಂದು ಬೆಳೆ ಅವಧಿಯಲ್ಲಿ ಅದನ್ನ ಹತೋಟಿ ಮಾಡೋದು ಕಷ್ಟ. ಮುಂದಿನ ಬೆಳೆಗಳಿಗೆ ಹತೋಟಿ ಮಾಡ್ಕೋಬಹುದು, ಬಟ್ ಆ ಒಂದು ಬೆಳೆ ಅವಧಿಯಲ್ಲಿ ಮಾಡೋದು ಸ್ವಲ್ಪ ಕಷ್ಟ. ಈಗ ತಾವು ಕೇಳಿದ್ದು ಸ್ಲಿರೋಸಿಯಂ ಸೊರಗ ರೋಗ ಅಂತ. ಹೌದು, ಶಿಲೀಂಧ್ರದಿಂದ ಬರುವಂತವನ್ನ ಮೊದಲು ತಗೊಳ್ಳೋಣ. ಸ್ಕ್ಲಿರೋಸಿಯಂ, ಫಿಜೇರಿಯಂ, ವರ್ಟಿಸಿಲಿಯಂ. ಈಗ ಮೊದಲದಾಗಿ ಸ್ಲಿರೋಸಿಯಂ ಹೇಳ್ತೇನೆ, ನಂತರ ಅದರಿಂದ ಬೇರೆ ವರ್ಟಿಸಿಲಿಯಂ ಫಿಜೇರಿಯಂ ಏನ್ ವ್ಯತ್ಯಾಸ ಅಂತ ಹೇಳ್ತೇನೆ. ಮೊದಲು ಸ್ಲಿರೋಸಿಯಂ ಸೊರಗ ರೋಗ, ಇದು ಭೂಮಿ ಮಟ್ಟದಲ್ಲಿ ಇರುವಂತ ಕಾಂಡಕ್ಕೆ ಇದು ಬಾಧೆ ಮಾಡುತ್ತೆ. ನಾವು ಕತ್ತು ಭಾಗ ಅಂತ ಕರಿತೇವೆ. ಹೌದೌದು. ಕತ್ತು ಭಾಗದಲ್ಲಿ ಇದು ಬೇರಿಗೆ ಅಂಟ್ಕೊಳ್ಳೋದಿಲ್ಲ, ಕತ್ತು ಭಾಗ ಮೊದಲನೇದಾಗಿ ಕೊಳಸ್ಬಿಟ್ಟು ನಂತರ ಇಡೀ ಪೂರ್ತಿ ಗಿಡನೂ ಒಂದು ದಿನ ಅಥವಾ 2 ದಿನದಲ್ಲಿ ಪೂರ್ತಿ ಗಿಡ ಬಾಡಿ ಹೋದಂಗೆ ಇದು ಆಗ್ಬಿಡುತ್ತೆ. ಆಗುತ್ತೆ. ಕತ್ತು ಭಾಗ ಕೊಳತ್ರೆ ಆ ಒಂದು ಸ್ಟೇಜ್ ಅಲ್ಲಿ ನಾವು ಸಸಿಯನ್ನು ಕಿತ್ತು ನೋಡಿದಾಗ ಬೇರುಗಳು ಎಲ್ಲ ಚೆನ್ನಾಗಿರ್ತವೆ. ಆ ಕತ್ತು ಭಾಗ ಅಷ್ಟೇ ಹೋಗಿರ್ತದೆ. ಇದು ಒಂಥರ ಕುತ್ತಿಗೆ ಈಚ್ಕ್ಬಿಟ್ಟು ಸಾಯಿಸಿದಂಗೆ. ಓಹೋ, ಅಂದ್ರೆ ಗಿಡನೇ ಅವಾಗ ಮಲಗುವ ಸಾಧ್ಯತೆ ಇರುತ್ತೆ. ಮಲಗುವ ಸಾಧ್ಯತೆನೂ ಇರುತ್ತೆ. ಇನ್ನೊಂದು ಸಾಧ್ಯತೆ ಏನಂದ್ರೆ ಕತ್ತು ಭಾಗ ಸತ್ತು ಹೋಗ್ಬಿಟ್ರೆ ಬೇರಿನಿಂದ ಎಷ್ಟೋ ಏನೋ ಪೋಷಕಾಂಶಗಳು ತಗೊಂಡ್ರೆ ಮೇಲಕ್ಕೆ ಹೋಗೋದಿಲ್ಲ, ಅಲ್ಲಿ ನಿಂತು ಬಿಡುತ್ತೆ. ಮೇಲೆ ಭಾಗ ಒಮ್ಮಡಲೆ ಅದು ಬಾಡಿಗೆ ಹೋಗುತ್ತೆ. ತೇವಾಂಶನೇ ಹೋಗಲ್ವಲ್ಲ, ತೇವಾಂಶ ಆಮೇಲೆ ಪೋಷಕಾಂಶ ಏನೋ ಹೋಗೋದಿಲ್ಲ ಅದರಿಂದ. ಆಮೇಲೆ ಆ ಕತ್ತು ಭಾಗದಲ್ಲಿ ಸ್ವಲ್ಪ ತೇವ ಜಾಸ್ತಿ ಇದ್ರೆ ಮಣ್ಣಿನಲ್ಲಿ ಅರಳೆ ಅಂತ ಶಿಲೀಂಧ್ರ ಬೆಳವಣಿಗೆ ನಾವು ನೋಡಬಹುದು. ಹತ್ತಿ ಅಂತಹ ಒಂದು ಎಳೆಗಳು ನೋಡಬಹುದು. ನಂತರದ ಹಂತದಲ್ಲಿ ಆ ಅರಳೆಯಂತ ಶಿಲೀಂಧ್ರದಿಂದ ಆ ಶಿಲೀಂಧ್ರದ ಬೀಜಗಳು ಉತ್ಪತ್ತಿ ಆಗ್ತವೆ. ಕಾಳು ರೀತಿ ಸಾಸಿವೆ ಕಾಳು ರೀತಿನಲ್ಲಿ ಆ ಬೀಜಗಳು ಉತ್ಪತ್ತಿ ಆಗ್ತವೆ. ಅದಕ್ಕೆ ನಾವು ಸ್ಲಿರೋಸಿಯಾ ಅಂತ ಕರಿತೇವೆ ಇಂಗ್ಲಿಷ್ ಅಲ್ಲಿ. ಈ ಸ್ಲಿರೋಸಿಯಾದ ಒಂದು ಪ್ರಮುಖ ಅಂಶ ಏನಂದ್ರೆ ಇದು ಸುಮಾರು 3 ವರ್ಷ ಏನೂ ಇಲ್ಲದೆ ಬದುಕ್ತದೆ. ಓಹೋ, ಮಣ್ಣಲ್ಲೇ ಇದ್ಬಿಡುತ್ತೆ. ಮಣ್ಣಲ್ಲೇ ಇರುತ್ತೆ. ಆ ನಂತರದ ಹಂತದಲ್ಲಿ ಬರೋ ಒಂದು ಸೀಸನ್ ಅಲ್ಲಿ ಆ ಬೆಳೆಗೆ ಬಾಧಿಸುವ ಒಂದು ಅವಕಾಶಗಳು ಜಾಸ್ತಿ. ಈ ರೀತಿನಲ್ಲಿ ಇದರದ್ದು ಲಕ್ಷಣ ಇರುತ್ತೆ. ಆಮೇಲೆ ಈ ರೋಗ ಬಂದ ತಕ್ಷಣನೇ ನಾವು ಸ್ವಲ್ಪ ಹತೋಟಿ ಕ್ರಮಗಳನ್ನು ತಕ್ಷಣನೇ ತಗೊಳೋದು ಬಹಳ ಉತ್ತಮ. ನಾನು ಹೇಳಿದೆ ಈ ರೋಗ, ಈ ಶಿಲೀಂಧ್ರ ಬೀಜಗಳು ಉತ್ಪತ್ತಿ ಮಾಡ್ತವೆ ಅಂತ. ಹೌದೌದು. ಆ ಬೀಜಗಳು ಆ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹರಡದಂಗೆ ನಾವು ನೋಡ್ಕೋಬೇಕು. ಈ ನಿಟ್ಟಿನಲ್ಲಿ ಹತೋಟಿ ಕ್ರಮದಲ್ಲಿ ಮೊದಲನೇ ಕ್ರಮ ನಾವು ನೋಡ್ತಾ ಇರಬೇಕು, ಯಾವ ಗಿಡ ಹೋಗ್ತಾ ಇದೆ ಅದರದ್ದು ಬುಡ ನೋಡಬೇಕು. ಬುಡದಲ್ಲಿ ಈ ತರ ಬೀಜ ಇದ್ರೆ ಗಿಡದ ಜೊತೆಗೆ ಭೂಮಿ ಸ್ವಲ್ಪ ಮಣ್ಣು ಒಂದು 1/4 ಕೆಜಿಯಿಂದ 1 ಕೆಜಿಯಷ್ಟು ಮಣ್ಣು ಅದರಲ್ಲಿ ಎಲ್ಲಾನು ಶಿಲೀಂಧ್ರ ಬಂದ್ ಬಿಡ್ಬೇಕು. ಆತರ ಮಣ್ಣು ತೆಗೆದ್ಬಿಟ್ಟು ಹೊಲದ ಆಚೆ ಎಲ್ಲಿ ತೋಟ ನಾವು ಮಾಡಲ್ಲ ಅಲ್ಲೇ ತಗೊಂಡೋಗಿ 2 ಅಡಿ ಆಳ ಒಂದು ಗುಂಡಿ ತೆಗೆದ್ಬಿಟ್ಟು ಅಲ್ಲೇ ಹಾಕಿ ಮುಚ್ಚೋದ್ರಿಂದ ಬಹಳ ಸೂಕ್ತ. ಅಂದ್ರೆ ಕೃಷಿ ಪ್ರದೇಶದಲ್ಲಿ ಇದನ್ನ ಉಳಬಾರದು. ಉಳಬಾರದು, ಕೃಷಿಯೇತರ ಪ್ರದೇಶದಲ್ಲಿ ಉಳದು ಒಳ್ಳೇದು ಅಂತೀರಿ. ಹೌದು, ಅದು ಸಸಿ ಮತ್ತು ಜೊತೆಗೆ ಅದರಲ್ಲಿ ಮಣ್ಣೇನು ತಗೊಂಡ್ರೆ ಕಣಗಳು, ಸ್ಕ್ಲೋರೋಶಿಯಂ ಕಣಗಳನ್ನು ತಗೊಂಡು ನಾವು ಆಚೆ ಆಗೋದು ಬಹಳ ಮುಖ್ಯ. ಸರಿ, ಇದು ಒಂದು ಕ್ರಮ. ಜೊತೆಗೆ ತಾವು ಹೇಳದಂಗೆ ಈ ಭೂಮಿಯಿಂದ ಅಥವಾ ಮಣ್ಣಿನಿಂದ ಬರೋ ರೋಗಗಳಿಗೆ ಹತೋಟಿ ಕ್ರಮ ಸ್ವಲ್ಪ ಕಷ್ಟ. ಈಗ ತಾತ್ಕಾಲಿಕವಾಗಿ ಈಗ ರೋಗ ಬಂದಿದೆ, ಈಗ ಒಂದು ಸಸಿಗೆ ರೋಗ ಬಂದಿದೆ ಅದ್ರ ಸುತ್ತಲೂ ಬರೋದು ಚಾನ್ಸಸ್ ಜಾಸ್ತಿ ಇರ್ತದೆ. ಹತ್ರ ಇರೋದ್ರಿಂದ ಆ ಕಣಗಳಿಂದ ಏನೋ ಒಂದು ರೀತಿಯಿಂದ ಹರಡಿ ಅಲ್ಲಿಂದ ರೋಗ ಬರೋದು ಸಾಧ್ಯತೆ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ಒಂದು ತಾತ್ಕಾಲಿಕವಾಗಿ ನಾವು ಕಾರ್ಬೆಂಡೈಸಿಮ್ ಅಥವಾ ಕಾರ್ಬಾಕ್ಸಿನ್ ಅಂತ ಏನೊಂದು ಸಿಗುತ್ತದೆ, ಕಾರ್ಬಾಕ್ಸಿನ್ ಜೊತೆಗೆ ಇನ್ನೊಂದು ಮಿಶ್ರಣ ಮಾಡಿದ ಶಿಲೀಂಧ್ರ ಇದೆ, ಅವುಗಳು 2 ಗ್ರಾಂ 1 ಲೀಟರ್ ನೀರಿನಲ್ಲಿ ಹಾಕಿಬಿಟ್ಟು ಆ ಸಸಿ ಜೊತೆಗೆ ಸುತ್ತಲೂ ಇರುವಂತ ಒಂದು ಸಸಿಗಳ ಬುಡಾನನ್ನು ಚೆನ್ನಾಗಿ ನೆನೆಸಬೇಕು. ಇದು ತಾತ್ಕಾಲಿಕ. ಇನ್ನ ನಾವು ಬರ ಬೆಳೆಗಳಲ್ಲಿ ಇದನ್ನು ತಡೆಗಟ್ಟಬೇಕಂದ್ರೆ ಸುಮಾರು 3 ವರ್ಷ ಬೆಳೆ ಪರಿವರ್ತನೆ ಮಾಡಬೇಕು ಅಂತ. ಯಾಕೆಂದ್ರೆ ಮಣ್ಣಿಂದ ಬರುವಂತ ರೋಗಗಳಿಗೆ ಅದೇ ಮುಖ್ಯವಾದ ನಿರ್ವಹಣಾ ಕ್ರಮ. ಹೌದು, ಬೆಳೆ ಪರಿವರ್ತನೆ ಏನಿದ್ರಿಂದ ಮಾಡ್ಬೇಕಂದ್ರೆ ಈ ರೋಗ ಸುಮಾರು ಬೆಳೆಗಳಿಗೆ ಬರುತ್ತೆ, ಸುಮಾರು 500 ಬೆಳೆಗಳಿಗೆ ಈ ರೋಗ ಬರುವಂತ ಒಂದು ಸಾಧ್ಯತೆ ಇದೆ. ಯಾ ಬೆಳೆಗೆ ಈ ರೋಗ ಬರೋದಿಲ್ಲ ಆತರ ಬೆಳೆಗಳಿಂದ ನಾವು ಬೆಳೆ ಪರಿವರ್ತನೆ ಮಾಡ್ಕೋಬೇಕು. ಅಂತ ಬೆಳೆಗಳು ಯಾವ್ಯಾವ ಅಂತೀರಿ? ಉದಾಹರಣೆಗೆ ಜೋಳ ಇದೆ, ಮೆಕ್ಕೆಜೋಳ ಇದೆ, ಸಜ್ಜೆ ಇದೆ, ಏಕದಳ ಧಾನ್ಯಗಳು ಧಾನ್ಯ. ಹಾಗಾಗಿ ಹಂಗಂದ್ರೆ ರಾಗಿ ಇದರಲ್ಲಿ ಬರಲ್ಲ, ರಾಗಿಗೂ ಕೂಡ ಈ ರೋಗ ಬರುತ್ತೆ. ಜೋಳ, ಮೆಕ್ಕೆಜೋಳ, ಸಜ್ಜೆ ಸಜ್ಜೆ ಈ 3 ಬೆಳೆಗಳಿಂದ ಒಂದು 3 ವರ್ಷ ನಾವು ಬೆಳೆ ಪರಿವರ್ತನೆ ಮಾಡಬೇಕು. ಜೊತೆಗೆ ಆಳವಾಗಿ ಮಾಗಿ ಉಳುಮೆ ಮಾಡಬೇಕು. ಆಮೇಲೆ ಕೊಟ್ಟಿಗೆ ಗೊಬ್ಬರ ಯಾವಾಗ ಯಾವಾಗ ಹಾಕ್ತೇವೆ ನಾವು, ಅವಾಗ ಜೈವಿಕ ಶಿಲೀಂಧ್ರ ನಾಶಕ ಅಂತ ನಾನು ಏನ್ ಹೇಳಿದೆ, ಆವಾಗಲೇ ಅವುಗಳನ್ನು ಮಿಶ್ರಣ ಮಾಡಿಬಿಟ್ಟು ಜೈವಿಕ ಶಿಲೀಂಧ್ರ ನಾಶಕ ಮತ್ತು ಜೈವಿಕ ಈ ಬ್ಯಾಕ್ಟೀರಿಯಾ ನಾಶಕಗಳು ಅವನ್ನು ಕೂಡ ಬಳಸ್ಕೋಬಹುದು. ಶಿಲೀಂಧ್ರ ನಾಶಕ, ಬ್ಯಾಕ್ಟೀರಿಯಾ ನಾಶಕ, ಅದು ಎಲ್ಲದಕ್ಕೂ ಕೆಲಸ ಮಾಡುತ್ತೆ. ಸೂಡೋಮೋನಸ್ ಫ್ಲೋರೆಸೆನ್ಸ್ ಅಂತ ತಾವ್ ಹೇಳಿದ್ರಿ, ಬ್ಯಾಸಿಲಸ್ ಸಬ್ಟಿಲಿಸ್ ಅಂತ ಹೇಳಿರಿ, ಇವು ಬ್ಯಾಕ್ಟೀರಿಯಾ ಜಾತಿಗೆ ಸೇರಿದಂತ ರೋಗನಾಶಕಗಳು. ಬ್ಯಾಕ್ಟೀರಿಯಾ ಜಾತಿಗೆ ಸೇರಿದಂತ ಸೇರುವಂತ ರೋಗನಾಶಕಗಳು, ಅದು ಬ್ಯಾಕ್ಟೀರಿಯಾಗೂ ಹತೋಟಿ ಮಾಡುತ್ತೆ, ಶಿಲೀಂಧ್ರಕ್ಕೂ ಹತೋಟಿ ಮಾಡುತ್ತೆ. ಮತ್ತೆ ಟ್ರೈಕೋಡರ್ಮ ಮುಖ್ಯವಾಗಿ ಅದು ಶಿಲೀಂಧ್ರನೇ, ಶಿಲೀಂಧ್ರ ಅದು, ಅದು ಶಿಲೀಂಧ್ರಗೂ ಕೆಲಸ ಮಾಡುತ್ತೆ, ಜೊತೆಗೆ ಬ್ಯಾಕ್ಟೀರಿಯಾಗೂ ಕೂಡ ಕೆಲಸ ಮಾಡುತ್ತೆ. ಸರಿ ಸರಿ, ಈ ತರ ಮಿಶ್ರಣ ಮಾಡಿ ನಾವು ಭೂಮಿಗೆ ಹಾಕ್ಬೇಕು. ಜೊತೆಗೆ ನೀಮ್ ಕೇಕ್ ಅಂತ ಕರಿತೇವೆ, ಬೇವಿನ ಹಿಂಡಿ, ಬೇವಿನ ಹಿಂಡಿ ಅದನ್ನು ಕೂಡ ನಾವು ಎಕರೆಗೆ ಒಂದು 100 ಕೆಜಿ ಅಷ್ಟು ಹಾಕಿ ನಂತರ ಉಳುಮೆ ಮಾಡಿ ನಂತರ ಬಿತ್ತನೆ ಮಾಡಿದ್ರೆ ಇದು ಈ ರೋಗದ ಪ್ರಮಾಣ ಹಂತ ಹಂತವಾಗಿ ಕಡಿಮೆ ಆಗುತ್ತೆ. ಒಂದೇ ತಕ್ಷಣ ಈ ಗಾಳಿಯಿಂದ ಬಂದಿದ್ದು ಮೊದಲಂಗಮಾರಿ ನಾನು ಹೇಳಿದೆ, ಒಂದ್ ಸಿಂಪರಣೆ ಮಾಡಿದ್ರೆ ನಂತರದ ಹಂತದಲ್ಲಿ ಕಡಿಮೆ ಆಗ್ಬಿಡುತ್ತೆ. ಇದು ಆತರ ಅಲ್ಲ, ಒಂದ್ ಬೆಳೆ ಅವಧಿಯಿಂದ ಇನ್ನೊಂದ್ ಬೆಳೆ ಅವಧಿಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಆಗ್ತಾ ನಂತರ ನಾವು ಭೂಮಿಯನ್ನು ಆರೋಗ್ಯಕರವಾಗಿ ಮಾಡಬೇಕು, ಪರಿವರ್ತನೆ ಮಾಡಬೇಕು, ಪರಿವರ್ತನೆ ಮಾಡಿ. ಅದಕ್ಕೆ ಬೆಳೆ ಪರಿವರ್ತನೆ ಬಹಳ ಮುಖ್ಯ ಅಂತ ತಾವು ಹೇಳ್ತೀರಿ. ಹೌದು ಹೌದು. ಇದು ಸ್ಕ್ಲೆರೋಶಿಯಂ ಸ್ವರ್ಗ ರೋಗದ ಬಗ್ಗೆ ಆಯ್ತು. ಇನ್ನ ಫ್ಯೂಜೇರಿಯಂ ಮತ್ತು ವರ್ಟಿಸಿಲಿಯಂ ಸ್ವರ್ಗ ರೋಗಗಳು ಇದಾವೆ. ಈಗ ಫ್ಯೂಜೇರಿಯಂ ಮತ್ತು ವರ್ಟಿಸಿಲಿಯಂ ಎರಡೂ ಒಂದೇ ರೀತಿಯಲ್ಲಿ ಬರುತ್ತೆ. ಫ್ಯೂಜೇರಿಯಂ ಸ್ವರ್ಗ ರೋಗ, ವರ್ಟಿಸಿಲಿಯಂ ಸ್ವರ್ಗ ರೋಗ ಮತ್ತು ಸ್ಲಿರೋಶಿಯಂ ಸ್ವರ್ಗ ರೋಗಕ್ಕೆ ಏನ್ ವ್ಯತ್ಯಾಸ ಇಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ಲಿರೋಶಿಯಂ ಬಗ್ಗೆ ಈಗ ನಾನು ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ, ಅದು ಕತ್ತು ಭಾಗದಲ್ಲಿ ಬಂದ್ಬಿಟ್ಟು ನಂತರ ಎಲ್ಲ ಗಿಡ ಒಣಗುತ್ತೆ ಅಂತ. ಈಗ ಫ್ಯೂಜೇರಿಯಂ ಮತ್ತು ವರ್ಟಿಸಿಲಿಯಂ ಇದು ಬೇರಿನ ಮುಖಾಂತರ ರೋಗಣ ಬರುತ್ತೆ, ಬೇರ್ನಲ್ಲೇ ಅದು ದಾಳಿ ಮಾಡುತ್ತೆ. ಹಾ, ಬೇರ್ ಮೊದಲು ಇನ್ಫೆಕ್ಟ್ ಆಗುತ್ತೆ, ಬೇರಲ್ಲಿ ರೋಗಾಣು ಬಂದ್ರೆ ಅದರಲ್ಲಿ ನೀರಿನ ಹಳ್ಳಿ ಆಗ್ಲಿ ಆಹಾರ ಹಳ್ಳಿಗಳೇ ಆಗ್ಲಿ ಅವೆಲ್ಲ ನಾವು ಬ್ಲಾಕ್ ಮಾಡದ್ ಬಿಡ್ತಾರೆ, ತುಂಬಿಕೊಂಡ್ಬಿಡುತ್ತೆ. ತುಂಬಿದ್ರೆ ಏನಾಗ್ತದೆ, ಗಿಡ ನೀರಾಗ್ಲಿ ಪೋಷಕಾಂಶ ಆಗ್ಲಿ ತಗೊಳಕ್ ಆಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಏನಾಗ್ತದೆ, ನೀವು ಎಷ್ಟೋ ಪೋಷಕಾಂಶಗಳು ಎಷ್ಟೋ ನೀರು ಕೊಟ್ಟರುವೆ ಗಿಡ ಬಾಡ್ತಾ ಹೋಗುತ್ತೆ. ಇನ್ನೊಂದು ಬಾಡೋ ರೀತಿನೂ ಬೇರೆ ಇರ್ತದೆ, ಒಂದು ಸಿಲಿರೋಶಿಯಂ ಅಲ್ಲಿ ತಕ್ಷಣನೇ ಗಿಡ ಬಾಡ್ಬಿಡ್ತದೆ, ಇದರಲ್ಲಿ ಕೆಳಗಡೆ ಇರುವಂತ ಎಲೆಗಳು ಹಳದಿ ಕಲರ್ ಆಗ್ತವೆ, ನಂತರ ಹಂತ ಹಂತವಾಗಿ ಹಳದಿ ಕಲರ್ ಆಗ್ತಾ ಆಗ್ತಾ ಇಡೀ ಗಿಡ ಸಂಪೂರ್ಣವಾಗಿ ಒಣಗುತ್ತೆ. ಅಂದ್ರೆ ನೀರು ಕೊಟ್ಟರು ಕೂಡ ಗಿಡ ಬಡದಂಗ್ ಕಾಣುತ್ತೆ, ಬಾಡುತ್ತೆ. ಅದು ಮುಖ್ಯವಾದ ಲಕ್ಷಣ ಅಂತ ಹೇಳ್ಬೋದು, ನಮ್ಮ ರೈತರು ಗುರುತಿಸ್ಕೊಳ್ಳೋಕೆ. ಆಮೇಲೆ ಎಲೆಗಳು ಹಳದಿ ಕಲರ್ ಆಗ್ಬೇಕು, ನಂತರ ಗಿಡ ಪೂರ್ತಿಯಾಗಿ ಒಣಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಒಂದೇ ವ್ಯತ್ಯಾಸ. ಉಳಿದವೆಲ್ಲ ನಿರ್ವಹಣಾ ಕ್ರಮಗಳೆಲ್ಲ, ನಿರ್ವಹಣಾ ಕ್ರಮಗಳು ಬೇರೆ ಏನೇನು ಕ್ರಮಗಳು ತಗೋಬೇಕಾಗಿರೋದು ಎಲ್ಲಾನು ಈ ಸ್ಲಿರೋಶಿಯಂ ತಗೊಂಡಂಗೆ ನಾವು ಅದಕ್ಕೂ ಕೂಡ ನಾವು ತಗಬೇಕು. ಸರಿ, ಇವು ಶಿಲೀಂಧ್ರದಿಂದ ಬರುವಂತ ಸ್ವರ್ಗ ರೋಗಗಳ ಬಗ್ಗೆ ಆಯ್ತು. ಇನ್ನ ಈ ದುಂಡಾಣುನಿಂದ ಸ್ವರ್ಗ ರೋಗ ಬರುತ್ತೆ ಅಂತ ತಾವು ಹೇಳಿದ್ರಿ. ಹೌದು, ಬ್ಯಾಕ್ಟೀರಿಯಾದಿಂದ, ಬ್ಯಾಕ್ಟೀರಿಯಾ ದುಂಡಾಣು ಸ್ವರ್ಗ ರೋಗ ಇದು ಒಂದು ರೀತಿಯಲ್ಲಿ ಇದು ಕೂಡ ಒಂದು ಅಪಾಯಕಾರಿ ರೋಗನೇ. ಇದು ಎಲ್ಲಾ ತಾಕಿನಲ್ಲಿನೂ ಕಾಣಬರೋದಿಲ್ಲ, ಎಲ್ಲೆಲ್ಲೇ ಕಾಣಬರೋದಿದೆ ಅಲ್ಲೇ ಅತಿ ತೀವ್ರವಾಗಿ ಇದು ಕಾಣಬರುತ್ತೆ. ಯಾವ ದುಂಡಾಣು ಇದನ್ನ ಉಂಟು ಮಾಡೋದು? ರಾಲ್ಸ್ಟೋನಿಯಾ ಸೆಲುರೇಸಿಯಾರಮ್ ಅಂತ ಒಂದು ದುಂಡಾಣು. ಈ ದುಂಡಾಣು ಆಲೂಗಡ್ಡೆಗೆ ಒಂದು ಸೊರಗ ರೋಗ ತರುತ್ತೆ. ನಾನು ಹೇಳ್ದಂಗೆ ಇದು ಅಪಾಯಕಾರಿ ರೋಗ, ಯಾವಾಗಂದ್ರೆ ಭೂಮಿನಲ್ಲಿ ಇದರದ್ದು ಪ್ರಮಾಣ ಜಾಸ್ತಿ ಇದ್ದಲ್ಲೇ. ಅಂದ್ರೆ ಲಕ್ಷಣಗಳು ಹೇಗೆ ಭಿನ್ನವಾಗಿರ್ತವೆ ಶಿಲೀಂಧ್ರ ಸೊರಗ ರೋಗಕ್ಕಿಂತ? ಲಕ್ಷಣಗಳು, ಇದರದ್ದು ಲಕ್ಷಣಗಳು ಸಾಮಾನ್ಯವಾಗಿ ಸಿಲಿರೋಷಮ್ ಸೊರಗ ರೋಗ ಅಂತ ನಾನು ಏನ್ ಹೇಳಿದೆ ಅದೇ ರೀತಿನಲ್ಲಿ ಇರ್ತದೆ. ಆದ್ರೆ ನೀವು ಬುಡ ಅನ್ನು ತೆಗೆದು ನೋಡಿದಾಗ ಅಲ್ಲೇ ಯಾವುದೇ ರೀತಿಯಲ್ಲಿ ಶಿಲೀಂಧ್ರದ ಬೆಳವಣಿಗೆ ಕಾಣಲಿರುವುದಿಲ್ಲ. ಆದ್ರೆ ಸಿಲಿರೋಷಮ್ ಸೊರಗ ರೋಗದಲ್ಲಿ ಕುತ್ತಿಗೆ ಭಾಗದಲ್ಲಿ ಶಿಲೀಂಧ್ರ ಬೆಳವಣಿಗೆ ನೋಡಬಹುದು, ಕಣಜಗಳು ನೋಡಬಹುದು, ಜೊತೆಗೆ ಎಳೆಗಳು ಇರ್ತವೆ, ಹತ್ತಿ ಎಳೆಗಳು ಕಾಳುಗಳು ಇರ್ತವೆ. ಇದರಲ್ಲಿ ಆ ತರ ಇರುವುದಿಲ್ಲ. ಅದು ಬಿಟ್ರೆ ಬೇರೆ ಎಲ್ಲ ಮೇಲುಗಡೆ ಭಾಗ ಹೆಂಗೆ ಒಣಗ್ತದೆ, ತಕ್ಷಣ ಬಾಡ ಹೋಗ್ಬಿಡೋದು, ಮಧ್ಯಾಹ್ನ ಟೈಮಲ್ಲಿ ನೀರು ಕಡಿಮೆ ಆದಾಗ ಹೆಂಗ್ ಬಾಡುತ್ತೆ ಆ ತರನೇ ಬಾಡುತ್ತೆ. ಜೊತೆಗೆ ದುಂಡಾಣಗಳು ಬೇರೆ ಮುಖಾಂತರ ಸಸಿ ಒಳಗಡೆ ಹೋಗ್ಬಿಟ್ಟು ಅದನ್ನು ಸಾಯಿಸ್ತವೆ. ಇದರಲ್ಲಿ ಕೂಡ ನಾವು ಬೇರುಗಳು ಸೀಳಿ ನೋಡಿದಾಗ, ಕಾಂಡ ಸೀಳಿ ನೋಡಿದಾಗ ಆ ನಳ್ಳಿಗಳು ಕಂದು ಬಣ್ಣಕ್ಕೆ ತಿರುಗಿರ್ತವೆ ನೋಡಬಹುದು. ಮತ್ತೆ ಖಚಿತಪಡಿಸಿಕೊಳ್ಳೋದು ಹೇಗೆ ಇದು ಬ್ಯಾಕ್ಟೀರಿಯಾ ಅದೋ ಶಿಲೀಂಧ್ರದ್ದು ಅಂತ? ಇದು ಒಂದು ಒಳ್ಳೆ ಪ್ರಶ್ನೆ. ಇದು ಬೇರೆ ಶಿಲೀಂಧ್ರ ರೋಗಗಳು ಮತ್ತು ದುಂಡಾಣ ರೋಗಗಳಿಂದ ಹೆಂಗೆ ವ್ಯತ್ಯಾಸ ಮಾಡ್ಬೇಕಂದ್ರೆ, ಒಂದು ಸೊರಗಿರುವಂತ ಗಿಡದ ಕಾಂಡ ಒಂದು ಕಟ್ ಮಾಡಿಬಿಟ್ಟು ಒಂದು ಯಾವ್ದು ಗಾಜಿನ ಗ್ಲಾಸ್ ಅಥವಾ ಪ್ಲಾಸ್ಟಿಕ್ ಗ್ಲಾಸ್ ಯಾವ್ದೋ ನಮ್ಗೆ ಕಾಣಬೇಕು ಹೊರಗಡೆಯಿಂದ, ಆ ತರ ಒಂದು ಗ್ಲಾಸ್ ಅಲ್ಲಿ ಶುದ್ಧವಾದ ನೀರು, ಶುದ್ಧವಾದ ನೀರು ಅಂದ್ರೆ ಅದು ಯಾವ್ದೇ ರೀತಿಯಲ್ಲಿ ಕಾಣಬೇಕು ಆ ತರ ನೀರಿನಲ್ಲಿ ಆ ಕಾಂಡ ಕತ್ತರಿಸಿದ ಭಾಗ ಅದರಲ್ಲಿ ಇಟ್ಬಿಟ್ಟು ಸ್ವಲ್ಪ ಸಮಯ ಬಿಟ್ರೆ ಆ ಕಾಂಡದಿಂದ ದುಂಡಾಣದ ದ್ರವಗಳನ್ನು ಬರೋದನ್ನ ನಾವು ನೋಡಬಹುದು. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಊಸ್ ಟೆಸ್ಟ್ ಅಂತ ಕರಿತೇವೆ. ಆ ತರ ದ್ರವಗಳು ಬಂದ್ರೆ ಅದು ನಾವು ಈ ದುಂಡಾಣದ ಸೊರಗ ರೋಗ ಅಂತ ನಾವು ಖಚಿತಪಡಿಸ್ಕೋಬಹುದು. ಮತ್ತೆ ನಿರ್ವಹಣೆ ಹೇಗೆ ಅಂತೀರಿ ಇದ್ರದ್ದು? ನಿರ್ವಹಣೆ ನಾನು ಹೇಳ್ದಂಗೆ ಬೇರೆ ರೋಗಗಳು ಕಂಪೇರ್ ಮಾಡಿದ್ರೆ ಇದಕ್ಕೂ ಕೂಡ ನಿರ್ವಹಣೆ ಸ್ವಲ್ಪ ಕಷ್ಟ ಕಷ್ಟನೇ. ಯಾಕೆ ಮಣ್ಣಿಂದ ಬರುತ್ತೆ, ಒಂದು ಮಣ್ಣಿನಿಂದ ಬರುತ್ತೆ, ಜೊತೆಗೆ ಬ್ಯಾಕ್ಟೀರಿಯಾ. ಹೌದು. ಇನ್ನೊಂದೇನಂದ್ರೆ ಈ ದುಂಡಾಣು ಜೈವಿಕ ನಾಶಕಗಳು ಏನಿರ್ತದೆ ಅದು ಕೂಡ ನಾವು ಮಣ್ಣಿಗೆ ಸೇರಿಸಬೇಕು, ಅದು ಕೊಟ್ಟಿಗೆ ಗೊಬ್ಬರ ಮುಖಾಂತರ ಸೇರಿಸಬೇಕು, ಜೊತೆಗೆ ಮಾಗಿ ಉಳ್ಮೆ ಮಾಡಬೇಕು. ಆಮೇಲೆ ಗಡ್ಡೆಗಳಿಂದ ಕೂಡ ಇದು ಹರಡಬಹುದು, ಜಾಸ್ತಿ ಪ್ರಮಾಣದಲ್ಲಿ ಹರಡೋದು ಒಂದು ಇದು ಇದೆ. ಗಡ್ಡೆನಲ್ಲಿ ನಾವು ಸ್ವಲ್ಪ ರೋಗರಹಿತ ಗಡ್ಡೆಗಳನ್ನು ಆಯ್ಕೆ ಮಾಡೋದು ಬಹಳ ಮುಖ್ಯ, ಪ್ರಮುಖ ಒಂದು ಕ್ರಮ. ಇದರಲ್ಲಿ ನಾವು ಅದನ್ನು ನೋಡಬಹುದು, ಈ ರೋಗ ಬಂದಿರುವಂತಹ ಗಡ್ಡೆಗಳನ್ನು ನೀವು ಕಟ್ ಮಾಡಿ ನೋಡಿದಾಗ, ಕತ್ತರಿಸಿ ನೋಡಿದಾಗ ನೀರಿನಳ್ಳಿ ಎಲೆ ಇರುತ್ತೆ ಸುತ್ತಲೂ, ಕಟ್ ಮಾಡಿದ್ದು ಒಂದು ಗಡ್ಡೆನಲ್ಲಿ ಸುತ್ತಲೂ ಒಂದು ರಿಂಗ್ ಉಂಗುರ ಆಕಾರದಲ್ಲಿ ಇದರದ್ದು ಒಂದು ಕಂದು ಬಣ್ಣದ ಒಂದು ಉಂಗುರ ನಾವು ನೋಡಬಹುದು. ಅದು ಬ್ಯಾಕ್ಟೀರಿಯಾದಿಂದ ಸೋಂಕಿಗೆ ಒಳಗಾಗಿದೆ ಅಂತ ತಿಳ್ಕೋಬಹುದು ನಾವು. ಹೌದು, ಅದನ್ನು ಖಚಿತಪಡಿಸ್ಕೋಬಹುದು. ಆತರ ರಿಂಗ್ ಇದ್ರೆ ಇದು ಬ್ಯಾಕ್ಟೀರಿಯಾದಿಂದ ಇನ್ಫೆಕ್ಟ್ ಆಗಿರೋದು, ಸೊರಗ ರೋಗದಿಂದ ಒಂದು ಬಾಧಿತ ಗಡ್ಡೆಯಿಂದ ಈ ಗಡ್ಡೆ ಬಂದಿರೋದು ಅಂತ ನಾವು ಇದ್ ಮಾಡ್ಕೋಬಹುದು. ಅದನ್ನು ಬಹಳ ಮುಖ್ಯ. ಆಮೇಲೆ ಕತ್ತರಿಸಿ ಇದ್ದು ಗಡ್ಡೆಗಳನ್ನ ನಾವು ಬಿತ್ತನೆ ಮಾಡ್ತೇವೆ ಅಂದ್ರೆ, ಕಟ್ ಮಾಡಕ್ಕೆ ನಾವು ಏನ್ ನೈಫ್ ಏನ್ ಕತ್ತರಿ ಯೂಸ್ ಮಾಡ್ತೇವೆ, ಏನ್ ನೈಫ್ ಯೂಸ್ ಮಾಡ್ತೇವೆ, ಅದನ್ನು ಹಂತ ಹಂತದಲ್ಲಿ ನಾವು ಸ್ಟೆರಲೈಸ್ ಮಾಡೋದು, ಅದನ್ನು ರೋಗಾಣದಿಂದ ಮುಕ್ತಿ ಮಾಡೋದು ಬಹಳ ಮುಖ್ಯ. ಅಂದ್ರೆ ಏನ್ ರಾಸಾಯನಿಕ ಬಳಸ್ಕೋಬಹುದು ಅಂತಾರೆ ಅದಕ್ಕೆ? ಅದಕ್ಕೆ ನಾವು ಆಲ್ಕೋಹಾಲ್ 70% ಆಲ್ಕೋಹಾಲ್ ಅಥವಾ ಸ್ಪ್ರಿಟ್ ಅನ್ನು ಸಿಗುತ್ತೆ, ಅದನ್ನು ಮಾಡ್ಕೋಬಹುದು. ಇವೆಲ್ಲನೂ ಸ್ವಲ್ಪ ರೈತರಿಗೆ ಸ್ವಲ್ಪ ಕಷ್ಟ, ಸ್ಪ್ರಿಟ್ ಆಲ್ಕೋಹಾಲ್ ಅವ್ರಿಗೆ ಸಿಗೋದು ಕಷ್ಟ. ಇಲ್ಲ ಫಾರ್ಮಾಲಿನ್ ಅಂತೂ ರೈತರಿಗೆ ಸಿಗುತ್ತೆ, ಸಾಮಾನ್ಯವಾಗಿ ಸಿಗುತ್ತೆ. ಫಾರ್ಮಾಲಿನ್ ನಾವು ಹೆಂಗ್ ಯೂಸ್ ಮಾಡ್ಬೇಕಂದ್ರೆ, ಒಂದು ಭಾಗ ಫಾರ್ಮಾಲಿನ್ ತಗೊಂಡ್ರೆ ಇನ್ನೊಂದು ಮೂರು ಭಾಗ ನೀರು ತಗಬೇಕು. ಈ ಎರಡನ್ನು ತಗೊಂಡ್ಬಿಟ್ಟು ಯಾವಾಗ ಕತ್ತರಿಸ್ತೀರಾ ಅವಾಗ ನೋಡ್ತಾ ಇರಬೇಕು ಗಡ್ಡೆಗಳನ್ನು, ಅದರಲ್ಲಿ ರಿಂಗ್ಸ್ ಇದೆಯಾ ಇಲ್ಲ, ರಿಂಗ್ಸ್ ಇದ್ರೂ ಪರವಾಗಿಲ್ಲ ಇಲ್ಲಂದ್ರೂ ಪರವಾಗಿಲ್ಲ, ಇದ್ದಿದ್ದ ಗಡ್ಡೆಗಳನ್ನು ನಾವು ಆಚೆ ಹಾಕ್ಬೇಕು, ಅದನ್ನು ಉಪಯೋಗಿಸೋಷ್ಟಿಲ್ಲ. ಆಮೇಲೆ ಹಂತ ಹಂತವಾಗಿ ಕಟ್ ಮಾಡುವಂತ ನೈಫ್ ಆ ಫಾರ್ಮಲಿನ್ ಒಂದು ಮಿಶ್ರಣದಲ್ಲಿ ಅದ್ದಬೇಕು, ಎರಡು ನೈಫ್ ಇಟ್ಕೋಬೇಕು, ಒಂದು ನೈಫ್ ಅದರಲ್ಲೇ ಇಡಬೇಕು, ಇನ್ನೊಂದು ನೈಫ್ ಇಂದ ಕಟ್ ಮಾಡ್ತಾ ಹೋಗ್ಬೇಕು. ನಂತರ ಅದ್ ಬೇಕಾಗಿರೋದು ಒಂದು ನೈಫ್ ಅದರಲ್ಲಿ ಇಟ್ಬಿಟ್ಟು ಇನ್ನೊಂದು ನೈಫ್ ಇಂದ ತಗೊಂಡ್ಬಿಟ್ಟು ಇದನ್ನು ಇದು ಮಾಡಬೇಕು, ಕತ್ತರಿಸಬೇಕು ಕತ್ತರಿಸಬೇಕು. ಈ ಎರಡು ನೈಫ್ ಯಾಕೆ ಯೂಸ್ ಮಾಡ್ಬೇಕಂತ ಹೇಳ್ತೀನಂದ್ರೆ, ಒಂದು ನೈಫ್ ಯೂಸ್ ಮಾಡಿದ್ರೆ ಆ ಕೆಲಸ ಮಾಡೋನ್ಗೆ ಸ್ವಲ್ಪ ಆತರ ಜಾಸ್ತಿ, ಅವ್ನು ಜಾಸ್ತಿ ಸಮಯ ವ್ಯಯ ಆಗುತ್ತೆ ಅಂತ ಆಗುತ್ತಂತ ಸ್ವಲ್ಪ ಅದ್ಬಿಟ್ಟು ತೆಗೆದು ಬಿಡ್ತಾನೆ. ಆ ಒಂದು ಇದರಲ್ಲಿ ಅದು ಸರಿಯಾಗಿ ಸ್ಟೆರಲೈಸ್ ಆಗಲ್ಲ. ಎರಡು ನೈಫ್ ಇಟ್ಬಿಟ್ರೆ ಒಂದಾದ್ಮೇಲೆ ಒಂದು ಬಳಸ್ಕೊಳ್ತಾ ಹೋಗಿ ಬಳಸ್ಕೊಂತ ಇದು ಮಾಡ್ಕೋಬಹುದು. ಅದು ಬಹಳ ಮುಖ್ಯವಾದ ಕ್ರಮ ಅಂತ, ಅದು ಬಹಳ ಮುಖ್ಯವಾದ ಕ್ರಮ. ಆಮೇಲೆ ಜೊತೆಗೆ ಈ ದುಂಡಾಣು ಇರೋದ್ರಿಂದ ಬೆಳೆ ಪರಿವರ್ತನೆ ಬಹಳ ಮುಖ್ಯ. ಏನೇನ್ ಬೆಳೆ ಬಳಸ್ಕೋಬಹುದು ಪರಿವರ್ತನೆಗೆ? ಈಗ ಸಿಲಿರೋಷಿಯಂ ರೋಗಕ್ಕೆ ನಾನು ಏನ್ ಹೇಳಿದೆ ಅದೇ ರೀತಿಯಲ್ಲಿ ಇದನ್ನು ಕೂಡ ಬಳಸ್ಕೋಬಹುದು. ಸಜ್ಜೆ ಜೋಳ, ಸಜ್ಜೆ ಮುಸ್ಕಿನ್ ಜೋಳ, ಜೊತೆಗೆ ಕೋಸ್ ಬೆಳೆಗಳನ್ನು ಇದರಲ್ಲಿ ನಾವು ಬೆಳಿಬಹುದು. ಗಡ್ಡೆ ಕೋಸ್ ಇದೆ, ಎಲೆಕೋಸ್ ಅಂತ ಏನ್ ಕರೀತಾರೆ, ಹೂಕೋಸು, ಹೂಕೋಸ್ ಇದೆ, ನೂಲ್ ಕೋಲ್ ಅಂತಿರುತ್ತೆ, ನವಿಲ್ ಕೋಸ್ ಅಂತ ಹೇಳ್ತಾರೆ, ಆಮೇಲೆ ಬೀಟ್ರೂಟ್, ಇವುಗಳು ಬೆಳೆಗಳನ್ನು ನಾವು ಇದರಲ್ಲಿ ಪರಿವರ್ತನೆ ಮಾಡ್ಕೋಬಹುದು ಅಂತೀರಿ. ರೈತ ಬಾಂಧವರೇ, ತಮಗೆ ಈ ಆಲೂಗಡ್ಡೆ ಬೆಳೆಗೆ ಬರುವಂತಹ ಮುಖ್ಯವಾದ ರೋಗಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತಂದ್ರೆ ಡಾಕ್ಟರ್ ನೂರುಲ್ಲಾ ಹಾವೇರಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8762372697. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8762372697. ತುಂಬಾ ಸಂತೋಷ ಡಾಕ್ಟರ್ ನೂರುಲ್ಲಾ ಹಾವೇರಿ ಅವರೇ. ತಾವಿದುವರೆಗೂ ನಮ್ಮ ರೈತ ಬಾಂಧವರು ಮತ್ತು ನಮ್ಮ ರೈತ ಮಹಿಳೆಯರಿಗೆ ಈ ಆಲೂಗಡ್ಡೆ ಬೆಳೆಯನ್ನು ಬಾಧಿಸುವಂತಹ ಮುಖ್ಯವಾದ ರೋಗಗಳು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಆಲೂಗೆಡ್ಡೆ ಬೆಳೆಗೆ ಬರುವ ರೋಗಗಳು ಮತ್ತು ನಿಯಂತ್ರಣ ಈ ಕುರಿತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಸಸ್ಯ